ಕೇಶವಂ ರಾಮನಾರಾಯಣಂ ಕೃಷ್ಣ ದಾಮೋದರಂ ವಾಸುದೇವಂ ಹರಿಂ ಶ್ರೀಧರಂ ಮಾಧವಂ ಗೋಪಿಕಾವಲ್ಲಭಂ ಜಾನಕೀ ನಾಯಕಂ ಶ್ರೀರಾಮಚಂದ್ರಂ ಭಜೆ. ಕೇಶವಂ ಸತ್ಯಭಾಮಾಧವಂ ಮಾಧವಂ ಶ್ರೀಧರಂ ರಾಧಿಕಾರಾಧಿತಂ ಇಂದಿರಾ ಮಂದಿರಂ ಚೇತಸಾ ಸುಂದರಂ ದೇವಕೀ ನಂದನಂ ನಂದಜಂ ಸಂದಧೆ. ವಿಷ್ಣವೇ ಜಿಷ್ಣವೇ ಶಂಕಿಣೇ ಚಕ್ರಿಣೇ ರುಕ್ಮಿಣೀ ರಾಗಿಣೇ ಜಾನಕೀ ಜಾನಯೇ ವಲ್ಲವೀ ವಲ್ಲಭಾ ಯಾಚಿತಾಯಾತ್ಮನೇ ಕಂಸ ವಿಧ್ವಂಸಿನೇ ವಂಶಿನೇ ತೇ ನಮಃ. ಕೃಷ್ಣ ಗೋವಿಂದ ಹೇ ರಾಮ ನಾರಾಯಣ ಶ್ರೀಪದೇ ವಾಸುದೇವಾಜಿತ ಶ್ರೀನಿಧೇ ಅಚ್ಯುತಾನಂದ ಹೇ ಮಾಧವ ದೋಕ್ಷಜ ದ್ವಾರಕಾ ನಾಯಕ ದ್ರೌಪದೀ ರಕ್ಷಕ ದ್ರೌಪದೀ ರಕ್ಷಕ ರಾಕ್ಷಸಕ್ಷೋಭಿತ ಸೀತಯಾ ಶೋಭಿತೋ ದಂಡಕಾರಣ್ಯಭೂ ಪುಣ್ಯತಾ ಕಾರಣ ಲಕ್ಷ್ಮಣೇನಾನ್ವಿತೋ ವಾನರೈ ಸೇವಿತೋ ಅಗಸ್ತ್ಯ ಸಂಪೂಜಿತೋ ರಾಘವ ಪಾತು ಮಾಂ ರಾಘವ ಪಾತು ಮಾಂ ರಾಘವ ಪಾತು ಮಾಂ. ಧೇನುಕಾರಿಷ್ಟಕೋ ನಿಷ್ಟಕೃತ್ವೇಷಿಹ ಕೇಶಿಹ ಕಂಸಹೃತ್ ವಂಶಿಕಾ ವಾದಕ ಪೂತನಾ ಕೋಪಕ ಸೂರಜಾ ಖೇಲನೋ ಬಾಲಕೋ ಪಾಲಕ ಪಾತು ಮಾಂ ಸರ್ವದಾ. ವಿದ್ಯುದ್ಯೋತವತ್ ಪ್ರಸ್ಫುರದ್ವಾಸಸಂ ಪ್ರಾವೃಣಂ ಬೋಧವತ್ ಪ್ರೋಲ್ಲಸತ್ ವಿಗ್ರಹಂ ವನ್ಯಯಾ ಮಾಲಯಾ ಶೋಭಿತೋರಸ್ತನಂ ಲೋಹಿತಾಂಗ್ರೀದ್ವಯಂ ವಾರಿಜಾಕ್ಷಂ ಭಜೆ. ಕುಂಚಿತೈ ಕುಂತಲೈ ರಾಜಮಾನಾನಂ ಮೌಲಿಲ್ಲಸತ್ ಕುಂಡಲಂ ಗಂಡಯೋ ಆರಕೇಯೂರಕಂ ಕಂಕಣ ಪ್ರೋಜ್ವಲಂ ಕಿಂಕಿಣಿ ಮಂಜುಲಂ ಶ್ಯಾಮಲಂ ತಂ ಭಜೆ. ಕಿಂಕಿಣಿ ಮಂಜುಲಂ ಶ್ಯಾಮಲಂ ತಂ ಭಜೆ. ಕಿಂಕಿಣಿ ಮಂಜುಲಂ